ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ರೈತ ಬಾಂಧವರೇ, ಈಗ ಕೇಳಿ ಶೇಂಗಾ ಹಾಗೂ ರಾಗಿ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಭತ್ತಯ್ಯನಹಟ್ಟಿಯ ಕೃಷಿಕ ಕೆ ಪಾಲಯ್ಯ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಭತ್ತಯ್ಯನಹಟ್ಟಿ ಗ್ರಾಮದ ಯುವ ಕೃಷಿಕರಾದಂತಹ ಕೆ ಪಾಲಯ್ಯ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ಈ ಒಂದು ಬೇಸಿಗೆ ಬೆಳೆಯಾಗಿ ಶೇಂಗಾ, ರಾಗಿ ಹಾಗೂ ಮೆಕ್ಕೆಜೋಳದ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪಾಲಯ್ಯ ಅವರೇ. ನಮಸ್ತೆ ಸರ್. ಪಾಲಯ್ಯ ಅವರೇ, ಹೇಳಿ, ಈ ಕೃಷಿ ಬದುಕು ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಒಂದು 5 ವರ್ಷದಿಂದ ಮಾಡ್ತಿದ್ದೆ ಸರ್. ನಾವು ಈ ಕೃಷಿ ಬದುಕು ಪ್ರಾರಂಭದಲ್ಲಿ ಯಾವ ರೀತಿ ಕಲ್ತ್ಕೊಂಡ್ರೆ? ಅಲ್ಲ, ಅಪ್ಪಜ್ಜಿ ಅವ್ರು ಮಾಡಿದ್ರ ಸರ್, ಅದನ್ನ ನೋಡ್ಕೊಂಡು ನಾವು ಕಲ್ತ್ಕೊಂಡ್ವಿ. ನಾವು ಮನೆಗೆ ಎಷ್ಟು ಬೇಕೋ ಅಷ್ಟು ಆಳು ಕಡೆ ಮಾಡ್ಕೊಂತೀವಿ. ಇರೋದು ಕುರಿ ಮರಿಗೆ ಅವು ಮೇವು ಆಗಲ್ಲ ಅಂತ ನಾವು ಅದನ್ನ ಬಳ್ಕೊಂತೀವಿ ಸರ್. ಆ ಕುರಿಯಿಂದನೇ ಒಂದ್ ಸ್ವಲ್ಪ ಲಾಭ ಪಡ್ಕೊಂತೀವಿ ಸರ್. ಅಂದ್ರೆ ಕುರಿಗಳನ್ನ ಸಾಕಾಣಿಕೆ ಮಾಡಿದ್ರೆ? ಕುರಿಗಳು ಸಾಕಾಣಿಕೆ ಮಾಡ್ತೀವಿ ಸರ್. ಎಷ್ಟು ಕುರಿ ಸಾಕಾಣಿಕೆ ಮಾಡಿದ್ರ ಸರ್? ಒಂದ್ 70 ಕುರಿ ಇದಾವೆ ಸರ್. ಕೃಷಿ ಜೊತೆಗೆ ಉಪಕಸವಾಗಿ ಈ ಕುರಿ ಸಾಕಾಣಿಕೆ ಮಾಡಿರೋದ್ರಿಂದ ನಿಮ್ಗೆ ಏನ್ ಅನುಕೂಲ ಅಂತ ಹೇಳ್ತೀರಾ? ನೇರವಾರಿ ಒಂದ್ ಸ್ವಲ್ಪ ಮೇವಾಗ ಅಂತ ಇಡ್ಕೊಂತೀವಿ ಸರ್. ಅದೆಲ್ಲ ಕುರಿಯಿಂದ ಲಾಭ ಅದೇ ಹೆಚ್ಚು ಪಡ್ಕೊಬಹುದು ಸರ್. ಈಗ ಕೃಷಿ ಬೆಳೆಗಳು ಏನಾದ್ರೂ ನಿಮಗೆ ಕೈ ಕೊಟ್ರೆ ಲಾಭದಾಯಕ ಆಗ್ಲಿಲ್ಲ ಅಂದಾಗ ನೀವು ಈ ಒಂದು ಕುರಿ ಸಾಕಾಣಿಕೆಯಿಂದ ಅಧಿಕವಾದ ಲಾಭ ಗಳಿಸಬಹುದು ಅಂತ ಹೇಳಿ? ಲಾಭ ಗಳಿಸ್ಕೊಬಹುದು ಸರ್. ಸರಿಯಾಗಿ ಒಂದು ಟಗರು ಮರಿ ಸಾಕಾಣಿಕೆ ಮಾಡಿದ್ರೆ ಒಂದ್ 25,000-30,000 ಮಾರಬಹುದು. ಈಗ ಕೂಡು ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡಿದ್ರೆ ಅಥವಾ ಏನು ಮೇಯಿಸ್ಕೊಂಡು ಬರುವಂತ ಒಂದು ಪದ್ಧತಿಯನ್ನು ಅನುಸರಿಸಿದ್ರೆ? ಮೇಯಿಸ್ಕೊಂಡ್ ಬರೋ ಪದ್ಧತಿ ಸರ್. ಈಗ ಯಾವ್ದು ಉತ್ತಮ ಅಂತ ಹೇಳ್ತೀರಾ? ಕುರಿ ಸಾಕಾಣಿಕೆ ಕೂಡು ಪದ್ಧತಿಯಲ್ಲಿ ಮಾಡೋದು ಉತ್ತಮ ಅಂತ ಹೇಳ್ತೀರಾ, ಹೊರಗಡೆ ಅಡವಿಯಲ್ಲಿ ಮೇಯಿಸೋದು ಉತ್ತಮ ಅಂತ ಹೇಳಿ? ಅದೇ, ಎರಡೂ ಉತ್ತಮ ಆಗುತ್ತೆ. ಒಂದ್ ಸ್ವಲ್ಪ ಕೂಡು ಪದ್ಧತಿಯಲ್ಲಿ ಮಾಡ್ಕೊಂಡು ಹೋದ್ರೆ ಒಂದ್ ಸ್ವಲ್ಪ ಮೇವು ಅಧಿಕವಾಗಿ ಹೆಚ್ಚು ಖರ್ಚು ಬರುತ್ತೆ ಸರ್. ಈಗ ಅಡವಿ ಮೇವು ಅಡವಿ ನೀರು ಅಂದ್ರೆ ಹೆಚ್ಚು ನಿಮಗೆ ಖರ್ಚು ಬರಲ್ಲ? ಖರ್ಚು ಬರಲ್ಲ ಸರ್. ಮಳೆ ಹೋಗ್ಬಿಟ್ರೆ ನೀವು ಒಂದು 2-3 ಪಟ್ಲಿ ಮಾರ್ಕೊಂಡು ಒಂದ್ 20,000-30,000 ಮೇವು ತಗೊಂಬಂದು ಹಾಕೊಂಡು ಮೇಯಿಸ್ಕೊಳ್ಬೇಕಾಗುತ್ತೆ. ಈಗೆಲ್ಲ 70 ಕುರಿ ಅದಾವಲ್ಲ ನಿಮ್ಮ ಜಮೀನಲ್ಲೇ, ಈಗ ಬೇಸಿಗೆಯಲ್ಲಿ ಕುರಿಮಂದಿ ಅಂತ ಹೇಳ್ತಾ ಹೋಗ್ತಾರೆ, ಆ ಪದ್ಧತಿ ಅನುಸರಿಸ್ತೀರಾ ನೀವು? ಒಂದ್ ಸ್ವಲ್ಪ ಮಂದೆ ಬಿಟ್ಕೊಂಡ್ರೆ ಹೊಲದಲ್ಲಿ ಒಂದ್ ಸ್ವಲ್ಪ ಬೆಳೆ ಚೆನ್ನಾಗಿ ಬರುತ್ತೆ. ಈಗ ಕುರಿ ಪಿಚ್ಚಿಗಿನ ಅದ್ರ ಗಂಜಲು ಏನು ಬರುತ್ತೋ ಅದು ಸಾಕಷ್ಟು ಭೂಮಿಯ ಫಲವತ್ತತೆಯನ್ನ ಹೆಚ್ಚು ಮಾಡುತ್ತೆ ಅಂತಾರೆ. ಹೆಚ್ಚು ಮಾಡುತ್ತೆ ಸರ್, ಅದೇ ನಿಜನೇ. ಅದು ಭೂಮಿಯಲ್ಲಿ ಗಂಜಲು ಇರುತ್ತಲ್ಲ ಸರ್, ಅದು ಬಿದ್ರೆ ಒಂದ್ ಸ್ವಲ್ಪ ಪಿಚ್ಚಿಗೆ ಜೊತೆಗೆ ಒಂದ್ ಸ್ವಲ್ಪ ಹೆಚ್ಚು ಲಾಭದಾಯಕವಾಗಿ ಬೆಳೆ ಬರುತ್ತೆ ಸರ್. ಈಗ ಎಷ್ಟು ಒಂದ್ ಎಕರೆ ಎಷ್ಟು ದಿನ ತರುತ್ತೀರ ಕುರಿಮಂದಿಯನ್ನ? ಎಕರೆಗೆ ಒಂದು 15-20 ದಿವಸ ಆದ್ರೆ ಮುಗಿದೋಗುತ್ತೆ ಸರ್. 100-120 ಕುರಿ ಇರಬೇಕು ಸರ್. ಹಂಗಾದ್ರೆ ಒಂದ್ ಸ್ವಲ್ಪ ಅದು ಫಲವತ್ತತೆ ಜಾಸ್ತಿ ಕೊಡುತ್ತೆ, ಗೊಬ್ಬರನು ಜಾಸ್ತಿ ಬೀಳಂಗಾಗುತ್ತೆ. ಈಗ ಕುರಿ ಎಲ್ಲ ಹೊರಗಡೆ ಹೋಗಿ ಮೇಯಿಸ್ತಿರಲ್ಲ, ಈಗ ಸಾಕಷ್ಟು ಜನ ಬೇಕಾಗುತ್ತಾರೆ. ಅಂದ್ರೆ ನಿಮ್ಮ ಮನೇಲಿ ಎಷ್ಟು ಜನ ಹೋಗ್ತಾರೆ ಮೇಯಿಸಕ್ಕೆ? ಒಬ್ರೆ ಸರ್ ಹೋಗೋದು. 100 ಕುರಿ ಇದ್ರೆ ಒಬ್ರಿಗಾದ್ರೆ ನಡೆಯುತ್ತೆ ಸರ್. 250 ಇದ್ರೆ ಒಂದು 3 ಇಬ್ಬರು ಇರಬೇಕು, ಮರಿ ಹತ್ರ ಒಬ್ರು ಇರಬೇಕು ಆಲ್ರೆಡಿ, ಅವು ನೀರು ಹಾಕೊಂಡು ಮೇವು ತಿನ್ನಿಸ್ಕೊಂಡು ಇರ್ಬೇಕು ಸರ್. ಈಗ ಅಡವಿ ಸಾಕಷ್ಟು ಇದೆಯಾ ನಿಮ್ ಕಡೆ ಮೇಯಿಸಕ್ಕೆ? ಅಡವಿ ಇಲ್ಲ ಸರ್ ನಮ್ ಕಡೆ. ಮತ್ತೆ ಯಾವ ರೀತಿ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರ? ಹಿಂಗೆ ನೀರಾವರಿ ಹೊಲಗಳ ಮಗಳಾಗೆ ಹಂಗೆ ಹಿಂಗೆ ಇವಾಗ ಯಾವನ್ನ ಬೆಳೆ ಶೇಂಗಾ ಬೆಳೆ ಹಾಕಿರ್ತಾರ ಅವನ್ನ ಯಾವನ್ನ ಒಂದು ಪಟ್ಲಿ ಮರಿ ಕೊಡೋದು ತಗೊಳೋದು ಮೇಯಿಸೋದು ಈ ತರ ಜೀವನ ಆಯ್ತು ಸರ್. ಈಗ ಬೇಸಿಗೆಯಲ್ಲೆಲ್ಲ ನೀರು ಕುರಿಗಳಿಗೆ ಸಾಕಷ್ಟು ಸಿಗುತ್ತೆ ನಿಮ್ ಕಡೆ? ಸರ್ ಅದೇ ಹೊಲದ ಮಗಳು ತಟ್ಟಿ ಮಗ್ಳಿಗೆ ಹೋಗ್ಬೇಕು ಕುಡಿಸ್ಕೊಂಬರ್ಬೇಕು, ಅವ್ರು ಬೈದ್ರು ಬೈಸ್ಕೊಂಡು ಕುಡಿಸ್ಕೊಂಡು ಬರ್ಬೇಕು ಸರ್. ಇಲ್ಲದ್ರ ನಮ್ಮ ತೊಟ್ಟಿಗಳಿಗಿದ್ರೆ ನಮ್ಮ ತೊಟ್ಟಿಗೆ ಅನ್ಸರ್ಸ್ಕೊಂಡು ಹೋಗ್ರೆ ಎಲ್ಲ ನಮ್ಮರಲ್ಲ ಮೇಯಿಸ್ಕೊಂಡು ಹೋಗ್ಲಿ ಬಿಡಪ್ಪ, ಕುರಿಗೆ ಯಾರ ಹಂಗೆ ಹಂಗೆ ಏನು ಮಾಡೋದಿಲ್ಲ. ಈಗ ನಿಮ್ದು ನೀರಾವರಿ ಇದೆಯಾ? ನೀರಾವರಿ ಮಾಡ್ತಿದ್ವಿ ಸರ್. ನಿಮ್ದು ಎಷ್ಟು ಎಕರೆ ಕೃಷಿ ಭೂಮಿ ಇದೆ ಪಲಯ್ಯ ಅವರೇ? ಸರ್ ಇವಾಗ 1-2 ಎಕರೆ ಮಾಡ್ತಿದ್ದೆ ಸರ್. ಈಗ ಇರೋಂಥ 2 ಎಕರೆ ಜಮೀನನ್ನ ನೀರಾವರಿ ಮಾಡಿದ್ರೆ? ನೀರಾವರಿ ಮಾಡಿದ್ದೆ ಸರ್. ಈಗ 2 ಎಕರೆ ನೀರಾವರಿಯಲ್ಲಿ ಎಷ್ಟು ಎಕರೆ ರಾಗಿ ಬೆಳೀತೀರಾ, ಎಷ್ಟು ಎಕರೆ ಶೇಂಗಾ ಬೆಳೀತೀರಾ? ಸರ್ ಶೇಂಗಾ 1 ಎಕರೆಗೆ ಹಾಕಿದ್ವಿ, 1/2 ಎಕರೆ ರಾಗಿ ಹಾಕ್ಕೊಂಡು ಸರ್, ಇನ್ನೊಂದು ಮೆಕ್ಕೆಜೋಳ ಹಾಕಿದ್ವಿ. ಅದು ಸ್ವಲ್ಪ ಯಾಕೆ ಗೊಬ್ಬರ ಹಾಕಿಲ್ಲ, ಸ್ವಲ್ಪ ಇಳುವರಿ ಕಮ್ಮಿ ಇದೆ ಸರ್, ಅದಕ್ಕೆ ಕೆಡಿಸ್ಬೇಕಂತ ಇದ್ದೀವಿ. ಈಗ ಶೇಂಗಾ ಅಂತಂದ್ರೆ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರ? ಸರ್ ನಾವು ನವೆಂಬರ್ಗೆ ಬಿತ್ತನೆ ಮಾಡ್ಬೇಕಂತ ಮಾಡಿದ್ವಿ, ಒಂದ್ ಸ್ವಲ್ಪ ಬಂಡವಾಳ ಇಲ್ಲದಕ್ಕೆ ಜನವರಿಗೆ ಒಂದ್ ಸ್ವಲ್ಪ ಬಿತ್ತನೆ ಮಾಡಿದ್ವಿ ಸರ್. ಡಿಸೆಂಬರ್ 15 ಲೆಕ್ಕಕ್ಕೆ ಬಿತ್ತನೆ ಮಾಡಿದ್ರೆ ಸೂಕ್ತ ಕಾಲ ಅಂತಾರೆ? ಡಿಸೆಂಬರ್ ಒಳಗೆ ಮಾಡ್ಕೊಂಡ್ರೆ ಒಳ್ಳೆ ಬೆಳೆ ಬರುತ್ತೆ, ಕೈಗೂ ಸಿಗುತ್ತೆ, ಗೊಬ್ಬರನೂ ಆಗುತ್ತೆ, ಮಾರಾಕನು ಮಾರ್ಕೆಟ್ನ ಚೆನ್ನಾಗೆ ಬರುತ್ತೆ ಸರ್. ಈಗ ಶೇಂಗಾ ಬಿತ್ತನೆಗೆ ಮುಂಚಿತವಾಗಿ ಭೂಮಿಯನ್ನ ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರೆ, ಯಾವ ರೀತಿ ಫಲವತ್ತತೆ ಮಾಡಿಕೊಂಡ್ರೆ? ಫಲವತ್ತತೆ ಅಂದ್ರೆ 2-3 ಸರಿ ಮಡಿಕೆ ಹೊಡಿಬೇಕು ಸರ್. ಮಡಿಕೆ ಹೊಡೆದು ಕುಂಟೆ ಹೊಡಿಬೇಕು, ಒಂದ್ 15 ದಿವಸ ಮಾಗಿ ಮಾಡಬೇಕು. ಮಾಗಿ ಮಾಡಿ ಆಮೇಲೆ ಅದ್ರ ಮೇಲೆ ಗೊಬ್ಬರ ಚೆಲ್ಬೇಕು. ಗೊಬ್ಬರ ಚೆಲ್ಲಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಅಂದ್ರೆ ಉತ್ತಮವಾದ ಒಂದು ಮಾಗಿ ಉಳುಮೆ ಮಾಡ್ಬೇಕು, ಜೊತೆಗೆ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು. ಕೊಟ್ಟಿಗೆ ಗೊಬ್ಬರನ ಕೊಡಬೇಕು ಸರ್. ಅಂದ್ರೆ ಕೊಟ್ಟಿಗೆ ಗೊಬ್ಬರ ಇರ್ತದ ಮಾಗಿನೇ ಒಂದು ಒಳ್ಳೆ ಸೂಕ್ತ ಅನ್ಕೊಂಡಿದ್ದೆ. ದುಡ್ಡಿರೋರಿಗೆ ವರ್ಷಕ್ಕೆ ಎರಡು ಬೆಳೆ ತಗೊಂತಾರೆ ಗೊಬ್ಬರ ಹಾಕಿ, ದುಡ್ಡಿಲ್ದಿರೋರಿಗೆ ಮಾಗಿನೇ ಒಂದು ದುಡ್ಡು ಬೆಳೆ. ಈಗೆಲ್ಲ ಮಾಗಿ ಮಾಡಿ ಮೇಲೆ ಈಗ ಶೇಂಗಾ ಬಿತ್ತನೆಗೆ ಅದ ಮಾಡ್ಬೇಕಂತಂದ್ರೆ ಅದ್ರೊಳಗಡೆ ಎಲ್ಲ ಮತ್ತೆ ಚೆಲ್ಲು ಹೊಡಿಬೇಕಾಗುತ್ತೆ, ಕುಂಟೆ ಹೊಡಿಬೇಕಾಗುತ್ತೆ, ಇದನ್ನೆಲ್ಲ ಅಸ್ತು ಮಾಡ್ಕೊಂಡ್ರೆ ನೀವು? ಸರ್, ಅದನ್ನೆಲ್ಲ ಅಸ್ತು ಮಾಡ್ಕೊಂಡು ನಾವು ಬಿತ್ತಿ ನೀರು ಬಿಟ್ರೆ ಮೊಳಕೆ ಎದ್ದಳಕ್ ಆಗೋದಿಲ್ಲ ಸರ್, ಭೂಮಿ ಕುಸಿ ಬಿದ್ದಿರುತ್ತೆ. ಇನ್ನೊಂದ್ಸರಿ ನೀರು ಬಿಡಬೇಕು, ಕಳೆನ ಜಾಸ್ತಿ ಆಗುತ್ತೆ. ಈಗ ಶೇಂಗಾ ನಾವು ಬಿತ್ತಿ ಬೆಳಿಬೇಕು ಅಂತಂದ್ರೆ ಪ್ರಾರಂಭದಲ್ಲಿ ನೀರಾಯಿಸಿ ಅದವಾದ ಹಸಿಯಲ್ಲಿ ಬಿತ್ತನೆ ಮಾಡ್ಬೇಕಲ್ವಾ? ಅದೇ, ಅದು ಅದವಾದ ಹಸಿಯಲ್ಲಿ ಬಿತ್ತನೆ ಮಾಡಿದ್ರೆ ಪೈರು ಚೆನ್ನಾಗಿ ಬರುತ್ತೆ, ಶೀತ ಆಗಲ್ಲ, ಶೀತ ಆಗೋದಿಲ್ಲ, ಬೆಳಗುನು ಆಗೋದಿಲ್ಲ, ಕಳೆನೂ ಜಾಸ್ತಿ ಬರೋದಿಲ್ಲ, ಗಿಡ ಎತ್ತರ ಆಗಿರುತ್ತೆ, ಕಳೆನ ಒಡೆದಾಗುತ್ತೆ. ಸರಿಯಾದ ತೇವಾಂಶದಲ್ಲಿ ಬಿತ್ತನೆ ಮಾಡಿದಾಗ ತಿಂಗಳ ತನಕ ಶೇಂಗಾ ಬೆಳೆಗೆ ನೀರು ಬೇಕಾಗಲ್ಲ? 21 ದಿವಸಕ್ಕೆ ಬಿಡ್ತಾರೆ, 25 ದಿವಸಕ್ಕೆ ಬಿಡ್ತಾರೆ, ಒಟ್ಟು ತಿಂಗಳೊಳಗೆ ನೀರು ಬಿಡ್ಬೇಕು ಸರ್ ಹಸಿಯಲ್ಲಿ ಬಿತ್ತನೆ ಮಾಡಿದ್ರೆ. ಈಗ ಬಿತ್ತನೆ ಅಂತಂದ್ರೆ ಯಾವ ವಿಧಾನದಲ್ಲಿ ಬಿತ್ತನೆ ಮಾಡ್ತಾರೆ ನೀವು? ನಾವು ಗೊರ್ಜಲಿಗೆ ಮಡಿಕೆಯಲ್ಲಿ ಬಿತ್ತನೆ ಮಾಡಿದ್ವಿ. ಇಲ್ಲಪ್ಪ ನಮ್ಮ ಕಳೆ ತೆಗೆಸಕ್ ಆಗೋದಿಲ್ಲ ಅಂದ್ರೆ ಕೂರಿಗೆದಲ್ಲ ಬಿತ್ತನೆ ಮಾಡ್ತಾರೆ ಸರ್, ಎಡೆ ಕುಂಟೆ ಹಾಕಕ್ಕೆ ಕೂರಿಗೆಲ್ಲ ಬಿತ್ತನೆ ಮಾಡ್ತಾರೆ. ಅದು ಒಳ್ಳೆಯದು ಅಂದ್ರೆ ಮಡಿಕೆಯಲ್ಲೇ ಬಿತ್ತನೆ ಮಾಡಿದ್ರೆ ಸ್ವಲ್ಪ ಬೀಜ ಹತ್ತೆ ಬೀಳ್ತವೆ, ನೀರಾವರಿಗೆ ಒಂದು ಸ್ವಲ್ಪ ಮಡಿಕೆಯಲ್ಲೇ ಬಿತ್ತನೆ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅಂದ್ರೆ ಹೆಚ್ಚು ಇಳುವರಿ ಬರ್ಬೇಕಂತಂದ್ರೆ ಗೋಡ್ಜೆಲ್ಗೆ ಬಿತ್ತನೆ ಮಾಡಿದ್ರೆ ಉತ್ತಮವಾದ ಇಳುವರಿ ಅಂತ ಹೇಳ್ಬೋದು. ಉತ್ತಮವಾದ ಇಳುವರಿ ನೀರಾವರಿ ಅಲ್ಲೇ ಉತ್ತಮವಾದ ಇಳುವರಿ ಅಂದ್ರೆ ಮಡಿಕೆಯಲ್ಲೇ ಬಿತ್ತನೆ ಮಾಡ್ಬೇಕು. ಈಗ ಶೇಂಗಾ ಬಿತ್ತನೆ ಬೀಜಗಳು ಅಂತಂದ್ರೆ ಏನು, ಬೀಜ ತಂದು ಬಿತ್ತನೆ ಮಾಡಿದ್ರೆ ಏನು, ಮನೆ ಕಾಯಿ ಉಳಿಸಿಕೊಂಡು ಬೀಜ ಸುಲಿದು ಬಿತ್ತನೆ ಮಾಡಿದ್ರೆ? ಸರ್, ನಾವು ಈ ತಡ ಬೆದ್ಲಿಗೆ ಹಾಕಿದ್ವಿ ಸರ್, ಮಳೆ ಕೈ ಕೊಡ್ತು, ಕೀಳೋ ಟೈಮಲ್ಲಿ ಮಳೆ ಬಂತು, ಇರೋ ಬೆಳೆ ಎಲ್ಲ ನಾಶ ಆಯ್ತು ಸರ್, ಅದಕ್ಕೆ ಈ ತಡ ರೇಟ್ ಆಗುತ್ತಂತ ನಾವು ನೀರಾವರಿಗೆ ಒಂದು ಸ್ವಲ್ಪ ಹಾಕೊಂಡಿದ್ವಿ ಸರ್. ಈಗ ಮಳೆಗಾಲದ ಶೇಂಗಾ ಬೆಳೆ ನಿಮಗೆ ಏನು ಲಾಭದಾಯಕ ಆಗಲಿಲ್ಲ? ಇಲ್ಲ ಸರ್, ಇಲ್ಲ ಸರ್, ಎಲ್ಲ ಲಾಸ ಸರ್, ಮಳೆನ ಕೈ ಕೊಡ್ತು, ಕೀಳೋ ಟೈಮಲ್ಲಿ ಮಳೆ ಬಂತು, ಇರೋ ಶೇಂಗಾನು ಎಲ್ಲ ಭೂಮಿ ಪಾಲಾಗಿ ಎಲ್ಲ ಮೊಳಕೆ ಹೊಡೆದ್ವಿ ಸರ್, ಇರೋದ್ರಾಗೆ 2-3 ಚೀಲ ಆಗಿದ್ವು, ಅದರಲ್ಲೇ ನೀರಾವರಿಗೆ ಹಾಕೊಂಡು ಇವಾಗೆಲ್ಲ ಒಂದು ರೇಟ್ ಆಗುತ್ತಂತ ಮಾಡ್ಕೊಂಡಿದ್ದಾರೆ ಸರ್. ಎಲ್ಲ ಗುಣಮಟ್ಟದ ಕಾಯಿ ಬಂತ ನಿಮಗೆ, ಬಿತ್ತನೆ ಬೀಜಕ್ಕೆ ಸೂಕ್ತ ಇತ್ತ ಅದು? ಚೆನ್ನಾಗೈತೆ ಸರ್, ಇವಾಗ ಒಂದು ಸ್ವಲ್ಪ ನೀರು ಬಿಟ್ಟು ಗೊಬ್ಬರ ಚೆಲ್ಲಿ ಹಾಕ್ಬಿಟ್ರು ಎಲ್ಲ ಕಾಯಿಗೆ ಬಂದ್ಬಿಡ್ತದೆ ಸರ್. ಈಗೆಲ್ಲ ಕಾಯಿ ಕೈಯಿಂದ ಸುಲಿದು ಬೀಜ ತೆಗೆದು ಬಿತ್ತನೆ ಮಾಡಿದ್ರೆ ನೀವು? ಕೈಯಿಂದ ಸುಲಿದು ಬಿತ್ತನೆ ಮಾಡಿದ್ರೆ ಒಳ್ಳೇದು ಸರ್, ನಾವು ಜನ ಸಿಗೋದಿಲ್ಲ ಸರ್, ಅದಕ್ಕೆ ಮಿಷಿನ್ಗೆ ಹಾಕಿಸ್ಕೊಂಬಂದು ಬಿತ್ತನೆ ಮಾಡಿದ್ರು ಸರ್, ಅದರಲ್ಲೂ ಪರವಾಗಿಲ್ಲ, ಚೆನ್ನಾಗಿ ಬಂದು ಕಾಯಿ ಚೆನ್ನಾಗಿರ್ಬೇಕು ಸರ್. ಈಗ 3 ಚೀಲ ಕಾಯಿ ಮನೆಯಲ್ಲಿ ಸುಲಭದ್ದು ಆಯ್ತಲ್ಲ? ಜನ ಇರೋಲ್ಲ ಸರ್, ಒಬ್ಬಂಟಿಗಿರೋದು ಕಷ್ಟ ಒಂದು ಸ್ವಲ್ಪ ಜೀವನ. ಈಗ ಕುರಿ ಸಾಕಾಣಿಕೆ ಮಾಡಿದ್ರೆ ಎಲ್ಲ ನೋಡ್ಕೊಂಡು ಹೋಗೋದು ಕಷ್ಟ ಕಷ್ಟ ಸರ್. ಒಟ್ಟು ಹೊಲದಲ್ಲಿ ವ್ಯವಸಾಯ ನೀರಾವರಿ ಜಮೀನು ಮಾಡ್ಬೇಕಂದ್ರೆ ಮನೆಗೆ ಒಂದು 5-6 ಜನ ಇರ್ಬೇಕು ಸರ್, ಹಂಗಾದ್ರೆ ಅದು ಜಮೀನು. ಒಂದು ಟಗರ ಸಾಕಾಣಿಕೆ ನನ್ನ ಅನಿಸಿಕೆ ಒಳ್ಳೇದ ಲಾಭದಾಯಕ, ನಾವು ಮನೆ ಕಾಳಿಗೆ ಎಷ್ಟು ಬೇಕು ಅಷ್ಟು ನೀರಾವರಿ ಹಿಡ್ಕೊಬೇಕು, ಇರೋದು ಟಗರುಗಳಿಗೆ ಅವಿಗೆ ಕುರಿಮರಿಗೆ ಹಾಕೊಂಡು ಜೀವನ ಮಾಡಿದ್ರೆ ಒಳ್ಳೆ ಲಾಭದಾಯಕ, ಕುರಿ ಟಗರು ಮಾಡಿ ಮಾಡ್ಕೊಬೋದು ಸರ್. ಈಗ ಶೇಂಗಾ ಬಿತ್ತನೆ ಮಾಡೋದು ಅಂತಂದ್ರೆ ಮಡಿಕೆ ಮುಖಾಂತರ ಬಿತ್ತನೆ ಮಾಡಿದ್ರೆ? ಮಡಿಕೆ ಮುಖಾಂತರ ಬಿತ್ತನೆ ಮಾಡಿದ್ರು ಸರ್. ಈಗ ಸಡ್ಡೆ ಕಟ್ಟಿ ಬಿತ್ತನೆ ಮಾಡ್ತಿರಲ್ಲ, ಈಗ ಬೀಜ ಒಂದರಲ್ಲಿ ಗೊಬ್ಬರ ಒಂದರಲ್ಲಿ ಈ ತರ ಬಿತ್ತನೆ ಮಾಡಿದ್ರೆ? ಬೀಜ ಒಂದರಲ್ಲಿ ಗೊಬ್ಬರ ಒಂದರಲ್ಲಿ ಬಿತ್ತನೆ ಮಾಡ್ಬೇಕು ಸರ್, ಗೊಬ್ಬರ ಮುಂದೆ ಬೀಜ ಹಿಂದೆ ಸರ್, ಚೆನ್ನಾಗಿ ಇಳುವರಿ ಬರುತ್ತೆ, ಫಸಲನು ಚೆನ್ನಾಗಿ ಎದ್ದಾಳತ್ತೆ. ಈಗ 1 ಎಕರೆಗೆ ಎಷ್ಟು ಕೆಜಿ ಈ ಒಂದು ಶೇಂಗಾ ಬಿತ್ತನೆ ಬೀಜಗಳನ್ನ ಬಿತ್ತೀರ ನೀವು? ನಾವು ನೀರಾವರಿಗೆ ಸರ್ ಒಂದು 35. ಈಗ ಗೊಬ್ಬರ ಅಂತಂದ್ರೆ ಯಾವ ಗೊಬ್ಬರ ಬಿತ್ತಿದ್ರಾ? 1 ಎಕರೆಗೆ ಎಷ್ಟು ಕೆಜಿ ಕೊಟ್ರೆ ಗೊಬ್ಬರನ? ಸರ್ DIP 1 ಪ್ಯಾಕೆಟ್ ಹಾಕಿದೆ ಸರ್. ಈಗ ಇಷ್ಟೇ ಗೊಬ್ಬರ ಕೊಡ್ಬೇಕು ಅಂತೇಳಿ ಭೂಮಿಯಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಇದೆ, ಈ ನಿಟ್ಟಿನಲ್ಲಿ ಏನಾದ್ರೂ ಮಣ್ಣು ಪರೀಕ್ಷೆ ಮಾಡಿಸ್ತೀರಾ ನೀವು? ಸರ್, ಮಣ್ಣು ಪರೀಕ್ಷೆ ಮಾಡಿಸಿಲ್ಲ ಸರ್, ಅದು ಮಾಹಿತಿ ಗೊತ್ತಿಲ್ಲ, ನಾ ಮಾಡಿಸಿಲ್ಲ ಸರ್. ಈಗ ಶೇಂಗಾ ಎಲ್ಲ ಬಿತ್ತನೆ ಮಾಡಿದ್ಮೇಲೆ ಎಷ್ಟು ದಿನಕ್ಕೆಲ್ಲ ಸಂಪೂರ್ಣವಾಗಿ ಸಾಲ ಏರಿ ಕಾಣ್ತು ನಿಮ್ಮ ಬೆಳೆ? 9-11 ದಿವಸ 11 ದಿವಸಕ್ಕೆ ಫುಲ್ ಸಾಲ ಹೊಡಿತು ಸರ್. ಈಗೆಲ್ಲ ಬೆಳೆ ಸಂಪೂರ್ಣವಾಗಿ ಎಲ್ಲ ಮೊಳಕೆ ಬಂದ ಮೇಲೆ ಏನೇನು ಕೆಲಸ ಮಾಡ್ಕೊಂತ ಬಂದ್ರೆ? ಸರ್, ಮೊಳಕೆ ಬಂದ ಮೇಲೆ ಇನ್ನೊಂದ್ಸರಿ ನೀರು ಬಿಡ್ಬೇಕು ಸರ್, ನೀರು ಬಿಟ್ಟು ಆಮೇಲೆ ಕಳೆ ತೆಗೆಸಿ ಗೊಬ್ಬರ ಹಾಕ್ಬೇಕು ಸರ್, ಕೂಲರ್ ಪಜೀತಿಗೆ ಕಳೆನಾಶಕ ತಂದು ಹೊಡಿತೀವಿ ಸರ್, ಅದರಿಂದ ಭೂಮಿನೇ ಕೆಟ್ಟೋಗುತ್ತೆ. ಈಗ ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ ಭೂಮಿ ಹಾಳಾಗುತ್ತೆ ಅಂತ ನೀವೇ ಹೇಳ್ತೀರಾ, ಮತ್ತೆ ಯಾಕೆ ನೀವು ಸಿಂಪಡಣೆ ಮಾಡ್ತೀರಾ? ಜನ ಸಿಗಲ್ಲ ಸರ್ ಕಳೆ ತೆಗಿಯೋಕೆ, 200-300 ರೂಪಾಯಿ ಸಣ್ಣ ರೈತರು, ನಾವು 250 ರೂಪಾಯಿ ಕೊಟ್ಟು 300 ರೂಪಾಯಿ ಕೊಡ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ, ಒಂದು ದಿವಸಕ್ಕೆ ಅವ್ರಿಗೆ ಅಷ್ಟೇ ಬೇಕಾಗಿರೋದು, ಜನ ಸಿಗೋದ್ರಿಂದ ಕರ್ಕೊಂಡು ಹೋಗ್ತಾರೆ. ಅದೇ ಕೂಲಿನ ಅವ್ರು ಕೊಟ್ಟಿದ್ರೆ ನಮಗೆ ಕೊಡ್ರಂದ್ರೆ ಎಲ್ಲಿದೆ ತಂದು ಕೊಡೋಕ್ಕಾಗತ್ತೆ ಸರ್? ಅಂದ್ರೆ ಈಗೆಲ್ಲ ಕೂಲಿ ಕಾರ್ಮಿಕರದು ಸಾಕಷ್ಟು ಸಿಗಲ್ಲ, ಒಂದ್ ಕಡೆ ಸಮಸ್ಯೆ, ಹೆಚ್ಚು ಹಣ ಕೊಡಬೇಕಾಗುತ್ತೆ. ಹೆಚ್ಚು ಹಣ ಕೊಡ್ಬೇಕು, ಹೆಚ್ಚು ಹಣ ಕೊಡಂಗೆಲ್ಲ ಜನ ಬರ್ತಾರೆ. ಇವಾಗ ನನಗಿವಾಗ ನಾನು 350 ರೂಪಾಯಿ ಕೊಟ್ಟು ತೋರಿಸಿದ್ರೆ ತಿರುಗಿ ದಿವಸ ಇನ್ನೊಬ್ರಿಗೆ ಅದೇ ಆಗುತ್ತೆ, ಅದು ಕೊಡೋಕ್ಕಾಗೋದಿಲ್ಲ ರೈತರು. ಅದಕ್ಕೆ ಸರ್ ಜಮೀನೇನ ಬಹಳ ಇದೆ ಮಾಡೋಕೇನು, ಕಾರ್ಮಿಕರಿಗೆ ಒಂದು ಸ್ವಲ್ಪ ಹೆದರಿಕೊಂಡು ಅವ್ರಿಗೆ ಮನೆಗೆ ಎಷ್ಟು ಬೇಕು ಅಷ್ಟು ಆದಾಯ ಬೆಳ್ಕೊಂತಾರೆ ಸರ್ ಅಷ್ಟೇ. ಈಗ ಕಳೆನಾಶಕ ಸಿಂಪಡಣೆ ಮಾಡಿದ್ರಲ್ಲ, ಸಾಕಷ್ಟು ಭೂಮಿ ಹಾಳಾಗಿದೆ ಅಂತ ಹೇಳಿದ್ರಲ್ಲ, ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರ? ಸರ್, ಭೂಮಿ ಒಂಥರ ವೈಟ್ ಆಗುತ್ತೆ ಸರ್, ಫಸಲನು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ, ಫಸಲನು ಸ್ವಲ್ಪ ಕೆಟ್ಟೋಗ್ಬಿಡ್ತದೆ ಸರ್. ಅದಕ್ಕೂ ತಿರುಗಾ ಗೊಬ್ಬರ ಚೆಲ್ಲಬೇಕು ಮೇಲೇನೆ, ಅದಕ್ಕೂ ವೇಸ್ಟ್. ಒಟ್ಟು ಕಳೆನಾಶಕಿನ ಸ್ವಲ್ಪ ಅದರಿಂದ ಲಾಭನೂ ಐತೆ, ದುಡ್ಡು ಉಳಿಯುತ್ತೆ. ಅಂದ್ರೆ ಹೆಚ್ಚು ಸಿಂಪರಣೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ಬೋದು. ಕಳೆನಾಶಕ ಸೂಕ್ತ ಅಲ್ಲ, ಏನ್ ಮಾಡ್ತೀಯ, ಜನ ಸಿಗೋದಿಲ್ಲ, ಅದು ಮಾಡಿದ್ರೆ ಜೀವನ ನಡೆಯೋದಿಲ್ಲ. ಈಗ ನೀರು ಹಾಯಿಸ್ತಿರಲ್ಲ ಶೇಂಗಾ ಬೆಳೆಗೆ, ಅಂದ್ರೆ ಅಲ್ಲೆಲ್ಲ ವಾರೆ ಅಂತ ಅದ್ ನೋಡ್ಕೊಂಡಿದ್ರೆ? ಹ್ಞೂ ಸರ್, ವಾರೆ ಹೊರ್ಕೊಂಡಿದ್ದೆ ಸರ್. ಮಡಿ ಮಡಿ ಮಾಡಿ ಒಂದು ನಮ್ಮ ಒಂದು 70-80 ಮಡಿ ಬಿದ್ದಿದೆ ಸರ್, ಅದಕ್ಕೆ ಒಂದೊಂದು ಮಡಿಯಾಗಿ ಬಿಟ್ಕೊಂಡು ಹೋಗ್ತಿವಿ. ಅತಿ ಹೆಚ್ಚು ನೀರು ಬಿಡಬಾರ್ದು ಸರ್, ಶೇಂಗಾ ಒಂದು ಸ್ವಲ್ಪ ವಾಡಬೇಕು, ಬತ್ತಿ ಹೋದ್ಮೇಲೆ ನೀರು ಬಿಟ್ಟರೆ ಮಾತ್ರ ಚೆನ್ನಾಗಿ ಬೆಳೆ ಬರುತ್ತೆ. ಈಗ ಶೇಂಗಾದಲ್ಲಿ ಮಿಶ್ರ ಬೆಳೆಯಾಗಿ ಅಲಸಂದಿನೆಲ್ಲ ಬೆಳಿಬೋದಲ್ಲ ಬೇಸಿಗೆಯಲ್ಲಿ? ಬೇಸಿಗೆಯಲ್ಲಿ ಬೆಳಿಬೋದು ಸರ್, ನೀರಾವಲ್ಲಿ ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಸರ್, ಅದನ್ನೇ ಸಪ್ರೇಟ್ ಬೆಳ್ಕೊಬೇಕು. ಮಿಕ್ಸ್ ಮಾಡಿ ಅಲ್ಲೊಂದು ಬೀಜ ಅಲ್ಲೊಂದು ಬೀಜ ಹುಟ್ಟಿದ್ರೆ ಒಳ್ಳೆ ಇಳುವರಿ ಬರುತ್ತೆ ಅಲಸಂದೆ. ಅಲಸಂದೆನ ಇಳುವರಿ ಬರುತ್ತೆ ಸರ್, ಎಷ್ಟು ಬೇಕು ಅಷ್ಟು ನಾವು ಸಪ್ರೇಟ್ ಹಾಕಿ ಅಂತೀವಿ, ಸಪ್ರೇಟ್ ಮನೆಗೆ ಎಷ್ಟು ಬೇಕು ಅಷ್ಟು. ಮಿಕ್ಸ್ ಮಾಡಲ್ಲ, ಮಿಶ್ರ ಬೆಳೆ ಬೆಳೆಯಲ್ಲ, ಬೆದ್ಲಿಗೆ ಮಿಶ್ರ ಬೆಳೆ ಬೆಳ್ಕೊಂತಾರೆ. ಶೇಂಗಾ ಬೆಳೆ ಸಾಮಾನ್ಯವಾಗಿ ನೀವು ಎಲ್ಲ ಪ್ರತಿ ವರ್ಷ ಬೆಳೀತಾ ಇದ್ರಲ್ಲ ಬೇಸಿಗೆಯಲ್ಲಿ, ಒಂದು ಎಕರೆಗೆ ಎಷ್ಟು ಚೀಲ ಬೆಳಿಬಹುದು ಸರ್? ಈ ತಡೆ ನೀರಾವರಿಗೆ ಹಾಕಿದ್ರಿ ಸರ್, ನನ್ನ ಅಂದಾಜು ಬೆಳೆದ್ರೆ 20-25 ಚೀಲ ಬೆಳಿಬಹುದು ಸರ್ ಎಕರೆಗೆ, ಇಳುವರಿ ಹೆಚ್ಚು ಬಂದ್ರೆ. ಅಂದ್ರೆ ನಿಮ್ಮ ಭೂಮಿ ಯಾವ ಮಣ್ಣಿಂದ ಕೂಡಿದೆ? ಕೆಂಪು ಮಣ್ಣು ಸರ್. ಅಂದ್ರೆ ಕೆಂಪು ಮಣ್ಣಲ್ಲಿ ಸಾಕಷ್ಟು ಇಳುವರಿ ಬರುತ್ತಲ್ವ ಶೇಂಗಾ? ಇಳುವರಿ ಸಾಕಷ್ಟು ಇಳುವರಿ ಬರುತ್ತೆ, ಗೊಬ್ಬರನೂ ಇರಬೇಕು ಸರ್, ಬೇರೆ ಕೆಂಪು ಮಣ್ಣು ಅಂದ್ರೆ ಆಗೋದಿಲ್ಲ, ಗೊಬ್ಬರನ ಇದ್ರೆ ಇಳುವರಿ ಜಾಸ್ತಿ. ಈಗ ಶೇಂಗಾ ಕಟಾವು ಅಂತಂದ್ರೆ ಸುಮಾರು 4 ತಿಂಗಳು ಬೇಕಾಗುತ್ತಲ್ವ? 4 ತಿಂಗಳು ಬರುತ್ತೆ ಸರ್, ರಾಗಿ 3 ತಿಂಗಳು ಬರುತ್ತೆ. ಈಗ ಶೇಂಗಾ ಕಟಾವು ಮಾಡಿದ್ಮೇಲೆ ನೀವು ಯಾವ ರೀತಿಯಲ್ಲಿ ಕೆಲಸಗಳು ಮಾಡ್ಕೊಂತ ಬರ್ತೀರಾ? ಈ ಬಳ್ಳಿನೆಲ್ಲ ಕಾಯಿ ಬೇರ್ಪಡಿಸೋದು ಈತ ಯಾವ ರೀತಿ ಮಾಡ್ತೀರಾ ನೀವು ಸರ್? ಮಳೆ ಬಂದ್ರೆ ಕೂಲಿ ಇಟ್ಟು ಕೈಯಲ್ಲಿ ಕೀಳಿಸ್ತೀವಿ, ಮಳೆ ಬರ್ಲಿಲ್ಲ ಅಂದ್ರೆ ನೀರು ಹಾಯಿಸಿ ಹಸಿ ಇದ್ದಾಗ ಕಿತ್ತು ಅದನ್ನ ಅಲ್ಲೇ ಮೆದ್ಲಲ್ಲೇ ಒಣಗಿಸಿ ಆಮೇಲೆ ಲೋಡ್ ಮಾಡ್ಕೊಂಬಂದು ಕಣದಾಗ ಹಾಕಿ ಜನ ಸಿಕ್ಕರೆ ಕೂಲಿ ಇಟ್ಟು ತರಿಸ್ಬಿಡ್ತಾರೆ ಸರ್, ಇಲ್ಲಾಂದ್ರೆ ಮಿಷಿನ್ಗೆ ಹಾಕಿ ಬಿಡಿಸ್ತಾರೆ ಸರ್. ಈಗೆಲ್ಲ ಯಂತ್ರಗಳು ಸಿಗ್ತಾವೋ ಇಲ್ಲ ನಿಮಗೆ ಶೇಂಗಾ ಬಳ್ಳಿಯಿಂದ ಕಾಯಿ ಬೇರ್ಪಡಿಸೋದು? ಇಲ್ಲಿ ನಮ್ಮೂರಲ್ಲಿ ಸರ್, ಪಕ್ಕದೂರಲ್ಲಿ ಹೋಗಿ ಹೊಡ್ಕೊಂಬರ್ಬೇಕು ಸರ್. ಅಂದ್ರೆ ಅವಕ್ಕೆಲ್ಲ ಬಾಡಿಗೆ ಕೊಡ್ಬೇಕಾಗುತ್ತೆ? ಎಲ್ಲ ಬಾಡಿಗೆ ಕೊಡ್ಬೇಕಾಗುತ್ತೆ ಸರ್. ಇಲ್ಲಿ ಕೂಲಿ ಇಟ್ಟು ಮಾಡೋದು 15 ದಿವಸಕ್ಕೆ ಆಗೋದು, ಒಂದೇ ದಿವಸಕ್ಕೆ ಆಗೋಗುತ್ತಲ್ಲ ಸರ್. ಏನು ಎಕರೆಗೆ ಇಷ್ಟ ಅಂತ ಕೊಡ್ಬೇಕಾ ಅಥವಾ ಒಂದು ಗಂಟೆಗೆ ಇಷ್ಟ ಅಂತ ಕೊಡ್ಬೇಕಾ ಬಾಡಿಗೆನ? ಗಂಟೆ ಲೆಕ್ಕದಾಗು ಮಾಡ್ತಾರೆ ಸರ್, ಬಣವೆ ಲೆಕ್ಕದಾಗು ಮಾಡ್ತಾರೆ ಸರ್. ಇಷ್ಟು ಬಣವೆ ಇದ್ರೆ ಇಷ್ಟ ಅಂತ ಮಾತಾಡ್ತಾರೆ, ಗಂಟೆಗೆ ಇಷ್ಟ ಅಂತ ಮಾತಾಡ್ತಾರೆ ಸರ್. ಈಗ ಬೇಸಿಗೆಯಲ್ಲಿ ನೀವು ಶೇಂಗಾ ಕಿತ್ತು ಬಣವೆ ಮಾಡಿಬಿಡ್ತೀರ? ಬಣವೆ ಹಾಕ್ಬಿಡ್ತೀವಿ ಸರ್. ಅಂದ್ರೆ ನೀವು ಯಾವಾಗ ಆರಾಮ ಇರ್ತೀರ ಅವಾಗ ಕಾಯಿ ಬೇರ್ಪಡಿಸ್ತೀವಿ? ಕಾಯಿ ಬೇರ್ಪಡಿಸ್ತೀವಿ, ಇಲ್ಲಾಂದ್ರೆ ಅದನ್ನ ಮನೆಗೆ ಅಜ್ಜಿ ತಾತ ಇರೋದು ಅವರು ಒಬ್ಬೊಬ್ಬರು ಕುತ್ಕೊಂಡು ಒಂದು 15-20 ದಿವಸ ತರದು ಹಾಕಿ ಮಾರ್ಕೆಟ್ಗೆ ಹಾಕ್ಬಿಡ್ತಾರೆ ಸರ್. ಈಗ ಶೇಂಗಾ ಬಳ್ಳಿ ಕಿತ್ತು ಬಣವೆ ಹಾಕಿದ್ರೆ ಈ ಬಿಲ್ಲೆ ಹುಳ ಅಂತ ಬರ್ತವೆ, ಅಂದ್ರೆ ಅವನ್ನೆಲ್ಲ ಸಮಸ್ಯೆಗಳು ಎದುರಿಸಬೇಕಾಗುತ್ತಲ್ಲ ನೀವು? ಸಮಸ್ಯೆಗಳು ಮೆಡಿಸಿನ್ ಬರುತ್ತಲ್ಲ ಸರ್, ಪೌಡ್ರ್ ಬೇರ್ಪಡಿಸಿ ಬಣವೆ ಹಾಕೊಂಡು ಇಟ್ಕೊಂಡ್ಬಿಟ್ರೆ ಅರಗಾಗಿ ಹೋಗ್ಬಿಡುತ್ತೆ ಅವಳ. ಅಂದ್ರೆ ಬಣೆ ಒಟ್ಟಕರ ಮಿಕ್ಸಿಂಗ್ ಹೋಗಿದ್ರೆ ಮಿಕ್ಸಿಂಗ್ ಆಗ್ತಿವಿ. ಈಗ ಶೇಂಗಾ ಮಾರಾಟ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ ನೀವು? ಚಳ್ಳಕೆರೆ ಮಾರ್ಕೆಟಿಗೆ ಹೋಗ್ತಿವಿ, ಅದು ರೇಟ್ ಇದ್ರೆ ಮಾತ್ರ ಹಾಕೊಂಡು ಹೋಗ್ತಾರೆ ಸರ್, ರೇಟ್ ಇಲ್ಲಾಂದ್ರೆ ಟೆಂಡರ್ ಕ್ಯಾನ್ಸಲ್ ಮಾಡಿ ಮನೆಗೆ ತಗೊಂಬರ್ತಾರೆ. ಈಗ ಏನ್ ರೇಟ್ ಸಿಕ್ಕರೆ ನಿಮಗೆ ಲಾಭದಾಯಕ ಆಗುತ್ತೆ ಈ ಶೇಂಗಾ ಬೆಳೆ? ಸ ಈ ಮಾರ್ಕೆಟ್ ವಾತಾವರಣ ಲೆಕ್ಕದಾಗೆ ಒಂದು 7-8 ಸಾವಿರ ಸಿಕ್ಕಿದ್ರೆ ಲಾಭ ಆಗುತ್ತೆ, ಅದ್ರ ಕೆಳಗೆ ಸಿಕ್ಕಿದ್ರೆ ಎಲ್ಲ ಲಾಸ್. ಇದೆಯಲ್ಲ 7-8 ಸಾವಿರ ರೂಪಾಯಿ ರೇಟ್ ಇದೆ ಈಗ, ಇದೆ ನಮ್ಮ ಬೆಳೆ ಬಂದಾಗ ರೇಟ್ ಕಮ್ಮಿ ಆಗುತ್ತೆ. ಇವಾಗ ಎಲ್ಲ ಬೆಳೆ ಬಂದಿರುತ್ತೆ, ಅವಾಗ ಮಾರ್ಕೆಟಿಗೆ ತಗೊಂಡೋಗಾಗ ರೇಟು ಕಮ್ಮಿ ಮಾಡ್ತಾರೆ, ಡೌನ್ ಆಗುತ್ತೆ. ಅದೇ ನಾನು ಮಾರಿ ತಿರುಗ ದಿವಸ ಹೋಗಿ ತಗೊಂಬರ್ಬೇಕಾದ್ರೆ ಅಲ್ಲಿ 100-200 ರೂಪಾಯಿ ಜಾಸ್ತಿ ಇಟ್ಟಿರ್ತಾರೆ ಸರ್ ಬೆಳೆ, ತಗೊಂಬರಕ್ಕೆ ನಮಗೆ ಒಂದು ಸ್ವಲ್ಪ ನೋವಾಗುತ್ತೆ. ಈಗ ಶೇಂಗಾ ಬೀಜ ತರ್ಬೇಕಂದ್ರೆ 10,000 ರೂಪಾಯಿ ಕ್ವಿಂಟಲ್? 10,000 ರೂಪಾಯಿ ಕ್ವಿಂಟಲ್, ನಾನು ಮಾರ್ಕೆಟಿಗೆ ತಂದು ಹಾಕ್ಬೇಕಾದ್ರೆ 4-5,000 ರೂಪಾಯಿ. ಈಗೆಲ್ಲ ಸಾಕಷ್ಟು ಶೇಂಗಾದ ಉಬ್ಬಲು ಬರುತ್ತಲ್ಲ ನಿಮಗೆ, ಕುರಿ ಸಾಕಾಣಿಕೆಗೆ ಸಾಕಷ್ಟು ಅನುಕೂಲ ಆಗುತ್ತಲ್ಲ ಮೇವು? ಅನುಕೂಲ ಆಗುತ್ತೆ ಸರ್, ಅದರಿಂದ ಜೀವನ, ಕುರಿ ಟಗರಿಂದ ಜೀವನ. ಮತ್ತೆ ರಾಗಿ ಅಂತಂದ್ರೆ ಇದ್ರ ಜೊತೆಗೆ ಎಷ್ಟು ಎಕರೆ ಬೆಳೀತಾ ಇದ್ರ? 1/2 ಎಕರೆ ಅಂತ ಹೇಳಿದ್ರ. ರಾಗಿ ಯಾವ ತರ ಬೆಳೀತಾ ಇದ್ರ? ಎಂಡೆ ಮರ ಹೊಡೆದು ಆಮೇಲೆ ಚೆಲ್ಲಿ ಅದ್ರ ಮೇಲೆ ಕುಂಟೆ ಹೊಡೆದು ವಾಡಿಚೆ ಹಾಕಿ ನೀರು ಬಿಟ್ಬಿಟ್ಟು ಸರ್. ಈಗ ರಾಗಿನೂ ನವಂಬರ್ ಡಿಸೆಂಬರ್ ತಿಂಗಳಲ್ಲೇ ಬಿತ್ತನೆ ಮಾಡೋದು? ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಚೆನ್ನಾಗಿ ಬೆಳೆ, ಮಳೆಗೆ ಸಿಗೋದಿಲ್ಲ ಸರ್. ಅಂದ್ರೆ ಮುಂದೆ ಕಟಾವು ಬಂದಾಗ ಮಳೆ ಬರಬಾರ್ದು ಅಂತ ಹೇಳಿ? ಮುಂದೆ ಕಟಾವು ಬಂದಾಗ ಮಳೆ ಬರಬಾರ್ದು ಅಂತ ನವಂಬರ್ ಡಿಸೆಂಬರ್ ಚೆಲ್ಲಿಬಿಟ್ರೆ ಒಳ್ಳೆ ಬೆಳೆ ಬರುತ್ತೆ, ಕಟಾವಿಗೂ ಚೆನ್ನಾಗಾಗುತ್ತೆ. ಅದು ತಿರ್ಗಾ ನೆಕ್ಸ್ಟ್ ಯಾವ್ದನ್ನ ಬೆಳೆ ಇಡಕ್ಕೆ ಭೂಮಿನೂ ಒಂದು ಸ್ವಲ್ಪ ಮಾಗಿ ಮಾಡ್ಕೊಳಕ್ಕೆ ಒಳ್ಳೆ ಟೈಮ್. ಈಗ ರಾಗಿ ಬಿತ್ತನೆ ಮಾಡೋದಕ್ಕಿಂತ ಚೆಲ್ಲನೆ ಮಾಡೋದು ಜಾಸ್ತಿ ಅಲ್ಲ ನಿಮ್ಮ ಕಡೆ? ನಮ್ಮ ಕಡೆ ಚೆಲ್ಲನೆ ಮಾಡೋದು ಜಾಸ್ತಿ ಸರ್. ಯಾಕೆ? ಯಾಕಂದ್ರೆ ಇವಾಗ ನಾಟಿ ಮಾಡೋಕ್ಕೆ ಜನ ಸಿಗೋದಿಲ್ಲ. ಅಲ್ಲ, ಕೂರಿಗಿಂದ ಬಿತ್ತನೆ ಮಾಡ್ಬೋದಲ್ಲ? ಕೂರಿಗೆ ಒಂದು ಸ್ವಲ್ಪ ಆಳ ಹಿಡಿತೈತಲ್ಲ ಸರ್, ಅದಕ್ಕೆ ಚೆಲ್ಲೋದಿಲ್ಲ. ನಮ್ಮ ಕಡೆ ಒಂದು ಸ್ವಲ್ಪ ಕಮ್ಮಿನೇ, ಈ ಕಡೆ ನನ್ನಿ ಒಳ ಸೈಡ್ ಹೋದ್ರೆ ಬಿತ್ತನೆ ಜಾಸ್ತಿ ಮಾಡ್ತಾರೆ ಸರ್. ಈಗ ರಾಗಿ ಶೇಂಗಾ ಇಂಥವನ್ನೆಲ್ಲ ಬಿತ್ತನೆ ಮಾಡೋದು ಯಾಕಪ್ಪ ಅಂತಂದ್ರೆ ಹಿಂಗಾರಿನಲ್ಲಿ ನಿಮಗೆ ಊಟಕ್ಕೆ ಆಹಾರವಾಗಿ ಕಾಳು ಬೇಕು, ಜೊತೆಗೆ ಮೇವು ಬೇಕು ಅಂತ ಹೇಳಿ ಬೆಳೀತಾ ಇದ್ದೀವಿ ಸರ್. ಅಷ್ಟೇ ಸರ್, ಊಟಕ್ಕೆ ಕುರಿಗೆ ಮೇವು ಬೇಕಂತಾನೆ ಬೆಳೀತೇವೆ ಸರ್. ಮಾರ್ಕೆಟಿಗೆ ಹಾಕಂಥದ್ದು ರಾಗಿನ ಯಾರು ಬೆಳೆಯೋದಿಲ್ಲ ಊರಾಗೆ. ಇದು ಊರಾಗ ಏನಿದ್ರೆ ಎಲ್ಲ ತಿನ್ನಕ್ಕೆ ಎಷ್ಟು ಬೇಕಷ್ಟು ಬೆಳೀತಾರೆ. ಮಾರ್ಕೆಟ್ ಮಾರ್ಕೆಟ್ ರೇಟ್ ಸಿಗೋದಿಲ್ಲ ಬೆಳೆದ್ರೆ, ಕೂಲಿ ಕೆಲಸ ಹೆಚ್ಚು, ತಿನ್ನಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂತಾರೆ. ಊರ ಮನೆಗಿರೋರ ಕಳೆ ತೆಗಿತಾರೆ, ಅಷ್ಟು ಮಾಡ್ಕೊಂಡು ಜೀವನ ಮಾಡ್ತಾರೆ. ಈಗ 1/2 ಎಕರೆಯಲ್ಲಿ ಎಷ್ಟು ಚೀಲ ಬೆಳೀತಾರೆ ರಾಗಿನ ಸರ್? 1/2 ಎಕರೆಯಲ್ಲಿ ಬೆಳೆದ್ರೆ ಒಂದು 20 ಪ್ಯಾಕೆಟ್ 25 ಪ್ಯಾಕೆಟ್ ಬೆಳಿಬೋದು ಸರ್. ಇಳುವರಿ ಹೆಚ್ಚು ಈಗ ಊಟಕ್ಕಂತಂದ್ರೆ ಯಾವ ರೀತಿ ಬಳಸ್ಕೊಳ್ತೀರಾ ರಾಗಿನ? ಬರೇ ರೊಟ್ಟಿ ಮುದ್ದೆ ಅಷ್ಟೇ ಮಾಡ್ತೀರಾ, ಬೇರೆ ಬೇರೆ ತರದಂತ ಒಂದು ಐಟಮ್ಗಳು ಮಾಡಿ ಊಟ ಮಾಡ್ತೀರಾ? ಮುದ್ದೆ ರಾಗಿ ಚಪಾತಿ ಮಾಡ್ಕೊಂಡು ತಿಂತಾರೆ ಸರ್. ಅಂದ್ರೆ ಸಾಕಷ್ಟು ಉತ್ತಮವಾದ ಆಹಾರ ಅಲ್ವಾ ರಾಗಿ ಹಿಟ್ಟು ಇದೆಲ್ಲ? ರಾಗಿ ಹಿಟ್ಟು ಉತ್ತಮವಾದ ಆಹಾರ ಸರ್, ದೇಹಕ್ಕೂ ಪುಷ್ಟಿ ಇರುತ್ತೆ, ಚೆನ್ನಾಗಿ ಬೆಳಿಬಹುದು. ಈಗಿನ ವಾತಾವರಣ ಗೌರ್ಮೆಂಟ್ ಗೊಬ್ಬರದಿಂದ ಒಂದು ಸ್ವಲ್ಪ ಆರೋಗ್ಯನೂ ಕೆಟ್ಟ ಹೋಗುತ್ತೆ. ಈಗ ಸಾಕಷ್ಟು ನೀವು ಕುರಿ ಸಾಕಾಣಿಕೆ ಮಾಡಿದ್ರಲ್ಲಪ್ಪ, ಹೆಚ್ಚು ಕುರಿ ಗೊಬ್ಬರ ಕೊಟ್ಟು ಬೆಳಿಬೋದಲ್ಲ, ಈ ರಾಸಾಯನಿಕ ಗೊಬ್ಬರನೆಲ್ಲ ಸಾಕಷ್ಟು ಕಡಿಮೆ ಮಾಡಬಹುದಲ್ಲ? ಇದೊಂದು ಸ್ವಲ್ಪ ಕಮ್ಮಿ ಕುರಿ ಅಲ್ಲ ಸರ್, ಜಾಸ್ತಿ ಬರೋದಿಲ್ಲ ಅಂತ ಅದನ್ನ ಒಂದು ಸ್ವಲ್ಪ ಎಲ್ಲಿಗೇನ ಸೊಪ್ಪು ಅವಕ್ಕೆ ಹಾಕೊಂಡು ಬೆಳೀತಾರೆ ಸರ್. ಒಟ್ಟಾರೆ ಈ ಒಂದು ಕೃಷಿ ಬದುಕು ಏನನ್ಸುತ್ತೆ ಫಲಯವರೇ? ಸರ್, ಕೃಷಿ ಬದುಕು ಜೀವನ ಮಾಡೋಕ್ಕೆ ಒಳ್ಳೆ ಕೆಲಸ ಸರ್, ಮಾಡ್ಬೋದು. ಅಂದರೆ ಅದಕ್ಕೆ ನಾವು ಲಾಭ ಸಿಗೋದಿಲ್ಲ ಅಂತ ಕೈ ಬಿಟ್ಟು ಬಿಡ್ತಾರೆ ಸರ್. ಆದರೆ ನಾವು ಯಾವ್ದು ಲಾಭ ಇರುತ್ತೋ ಅಂತ ಬೆಳೆ ಬೆಳ್ಕೊಂಡು ಜೀವನ ಮಾಡ್ಬೇಕು ಸರ್. ಒಳ್ಳೇದು ಫಲಯವರೇ, ಇಲ್ಲೇ ತನಕ ಈ ಒಂದು ಹಿಂಗಾರಿ ಬೆಳೆಯಾಗಿ ಶೇಂಗಾ ಹಾಗೂ ರಾಗಿ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಥ್ಯಾಂಕ್ ಯು. ಶೇಂಗಾ ಹಾಗೂ ರಾಗಿ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಭತ್ತಯ್ಯನಹಟ್ಟಿಯ ಕೃಷಿಕ ಕೆ ಪಾಲಯ್ಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ, ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬದ್ಧತೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್. ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆಯಲ್ಲಿ ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1750 ರೂಪಾಯಿ, ಗರಿಷ್ಠ 1842 ರೂಪಾಯಿ. ಕಡಲೆಕಾಳು ಆವರೇಜ್ ಕ್ವಿಂಟಾಲ್ಗೆ ಕನಿಷ್ಠ 4211 ರೂಪಾಯಿ, ಗರಿಷ್ಠ 4669 ರೂಪಾಯಿ. ಹರಳು ಬೀಜ ಕ್ಯಾಸ್ಟ್ರೋಲ್ ಸೀಡ್ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 6583 ರೂಪಾಯಿ. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 5865 ರೂಪಾಯಿ, ಗರಿಷ್ಠ 8285 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 4689 ರೂಪಾಯಿ. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1501 ರೂಪಾಯಿ, ಗರಿಷ್ಠ 2386 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1955 ರೂಪಾಯಿ, ಗರಿಷ್ಠ 2069 ರೂಪಾಯಿ. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ 3121 ರೂಪಾಯಿ, ಗರಿಷ್ಠ 6256 ರೂಪಾಯಿ. ಅಡಿಕೆ ಅಪಿ ಕ್ವಿಂಟಾಲ್ಗೆ 45119 ಕನಿಷ್ಠವಾದರೆ ಗರಿಷ್ಠ 45549 ರೂಪಾಯಿ. ಅಡಿಕೆ ಕೆಂಪುಗೋಟು ಕ್ವಿಂಟಾಲ್ಗೆ ಕನಿಷ್ಠ 30800 ರೂಪಾಯಿ, ಗರಿಷ್ಠ 31200 ರೂಪಾಯಿ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 44639 ರೂಪಾಯಿ, ಗರಿಷ್ಠ 45089 ರೂಪಾಯಿ. ಹುರುಳಿಕಾಳು ಕ್ವಿಂಟಾಲ್ಗೆ ಕನಿಷ್ಠ 2619 ರೂಪಾಯಿ, ಗರಿಷ್ಠ 3722 ರೂಪಾಯಿ. ನವಣೆ ಇತರೆ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2570 ರೂಪಾಯಿ. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 5949 ರೂಪಾಯಿ, ಗರಿಷ್ಠ 6709 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 3566 ರೂಪಾಯಿ, ಗರಿಷ್ಠ 5139 ರೂಪಾಯಿ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ನಮಸ್ಕಾರ. ಭಾರತದ ಪೋಲಿಯೋ ವಿರುದ್ಧದ ವಿಜಯ ಗಾಥೆಯನ್ನು ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಬರೆಯಲಾಗುತ್ತೆ, ಆದ್ರೆ ಈ ಗೆಲುವನ್ನು ಕಾಯ್ದುಕೊಳ್ಳಲು ನಾವು ನಮ್ಮ ಪ್ರಯತ್ನವನ್ನು ಸದಾ ಮಾಡಬೇಕು. ಎಲ್ಲಿಯ ತನಕ ಅಂದ್ರೆ ಈ ಜಗತ್ತಿನಿಂದ ಪೋಲಿಯೋದ ಅಪಾಯ ಪೂರ್ತಿಯಾಗಿ ನಿರ್ಮೂಲ ಆಗುವ ತನಕ ಮಾಡಬೇಕು. ಅಪಾಯ ಇನ್ನು ಮುಗಿದಿಲ್ಲ, ಹಾಗಾಗಿ ಪೋಲಿಯೋದ ಡೋಸ್ ಪ್ರತಿ ಬಾರಿಯೂ ಕುಡಿಸಬೇಕು. 2 ಹನಿ ಪ್ರತಿ ಬಾರಿ. ಪೋಲಿಯೋ ವಿರುದ್ಧ ವಿಜಯ ನಿರಂತರ. ಹುಟ್ಟಿನಿಂದ 5 ವರ್ಷಗಳ ತನಕ ಪೋಲಿಯೋ ಡೋಸ್ ಕುಡಿಸಬೇಕು ಪ್ರತಿ ಬಾರಿ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 6,000 ರೂಪಾಯಿ, ಗರಿಷ್ಠ 6,800 ರೂಪಾಯಿ. ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ 1,400 ರೂಪಾಯಿ, ಗರಿಷ್ಠ 2,000 ರೂಪಾಯಿ.

खरीद केंद्रों पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇದೀಗ ಒಂದು ಜನಪದ ಗೀತೆ. ಮೂಡಲ್ ಕುಂಡಲ್ ಕೆರೆ ನೋಡೋ ಬಂದೈ ಬೊಗ ಮೂಡಿ ಬರ್ತಾನೆ ಚಂದಿರಾಮ ಅದೇಲಿ ಕಲ್ಲು ಕಟ್ಟೆ ಆನಂದ ನೋಯಿ ಸಂತೆ ಅದೇಲಿ ಕಲ್ಲು ಕಟ್ಟೆ ಬಣ್ಣ ಸೇರೆ ಬಾಳೆಯ ಹಣ್ಣಿನಂತೆ ಬಾಗಿ ಕುಂಡಲ್ ಕೆರೆ ಭಾವ ತಂದನು ಬಣ್ಣ ಸೇರೆ ನಿಂಬೆಯ ಹಣ್ಣಿನಂತೆ ತುಂಬಿ ಕುಂಡಲ್ ಕೆರೆ ಅಂದ ನೋಡಲು ಶಿವ ಬಂದ್ರು ಬರ್ತಾನೆ ಚಂದಿರಾಮ ಬರ್ತಾನೆ ಚಂದಿರಾಮಿ ನೋಡೋಗೆ ಎಂತ ಕುಂಡಲ್ ಕೆರೆ ಸಂತೆ ಹಬೀಲಿ ಕಲ್ಲು ಕಟ್ಟೆ ಆನಂದ ನೋಯ್ ಸಂತೆ ಹಬೀಲಿ ಕಲ್ಲು ಕಟ್ಟೆ ಮೊಗ್ಗಿ ಕಬ್ಬಕ್ಕೆ ಬಾಯ ಬಿಡುತ್ತವೆ ಅಂದಾನೆ ನೋಡಲು ಶಿವ ಬಂದ್ರು ಶಿವ ಮೊಗ್ಗಿ ಕಬ್ಬಕ್ಕೆ ಬಾಯ ಬಿಡುತ್ತವೆ ಕಬ್ಬಕ್ಕಿನೇ ಬಾಯ ಬಿಡ್ತಾವೆ ಇಬ್ಬೀಡ ಕಬ್ಬ ಒಂಬಳೆ ನಡುತ್ತವೆ ಮೂಡಲ್ ಕುಂಡಲ್ ಕೆರೆ ಮೂಡಿ ಬರ್ತಾನೆ ಚಂದಿರಾಮ ಒಡ್ದಾವೆ ಬಾಳೆ ಮೀನು ಹಾಕೋ ಕೊಂದಾರಿ ಗೋಲು ನೂಕೋ ಕೊಂದೂರು ಗೋಲು ಬೊಬ್ಬೆ ಒಡ್ದಾವೆ ಬಾಳೆ ಮೀನು ಬೇನ ಒಡೆದವೆ ಬಾಳೆ ಮೀನು ಕೆರೆಯಾಗೆ ಗುಬ್ಬಿ ಸರಂಗ ನಗುತ್ತಾವೆ ಮೂಡಲ್ ಕುಂಡಲ್ ಕೆರೆ ನೋಡೋರ್ ಬಂದೈ ಬೊಗ ಮೂಡಿ ಬರ್ತಾನೆ ಚಂದಿರಾಮ ಮೂಡಲ್ ಕುಂಡಲ್ ಕೆರೆ ನೋಡೋರ್ ಬಂದೈ ಬೊಗ ಮೂಡಿ ಬರ್ತಾನೆ ಚಂದಿರಾಮ ಇಂದಿನ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಮತ್ತೊಂದು ಜನಪದ ಗೀತೆ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ತವರೂರಾ ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಳೆ ನಿನ್ನ ತವರೂರಾ ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಳೆ ತೋರಿಸುಬಾರೆ ತವರೂರಾ ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರಾ ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರಾ ತವರೂರಾ ಮುತ್ತೈದೆ ಎಲೆ ಹೆಣ್ಣೆ ತೋರುವರೆ ತವರೂರಾ